ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಭಾರತದ ಜೈವಿಕ ತಂತ್ರಜ್ಞಾನ ರಾಜಧಾನಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಅಮೃತ ಗ್ರಾಮ ಯೋಜನೆಯಡಿ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಿಗೆ 25 ಲಕ್ಷ ರೂಪಾಯಿ ಹೆಚ್ಚುವರಿ ನೆರವು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಸಿಇಟಿ ಪರೀಕ್ಷಾ ಫಲಿತಾಂಶ ಸಂಜೆ 4 ಗಂಟೆ ನಂತರ ಜಾಲತಾಣಗಳಲ್ಲಿ ಲಭ್ಯ. ಬಳ್ಳಾರಿ, ಗದಗ ಸೇರಿ 12 ಜಿಲ್ಲಾ ಕೇಂದ್ರಗಳಲ್ಲಿ ಟೆನ್ನಿಸ್ ಅಂಗಣಗಳ ನಿರ್ಮಾಣ, ಸಚಿವ ಆರ್ ಅಶೋಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕಾರವಾರ ಕೇಂದ್ರ, ಕಂಪನಾಂಕ 102.3 ಮೆಗಾವಾಟ್ಸ್ಗಳು. ಶ್ರೋತೃಗಳೇ, ಈಗ ರೈತ ಬಾಂಧವರಿಗಾಗಿ ಬೇಸಾಯರಂಗ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ನಮ್ಮ ಬೇಸಾಯರಂಗ ಕಾರ್ಯಕ್ರಮದಲ್ಲಿ ಮಾದರಿ ರೈತರಾದ ಪುರುಷೋತ್ತಮ್ ದಾಮೋದರ ನಾಯ್ಕ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಪುರುಷೋತ್ತಮ್ ದಾಮೋದರ್ ನಾಯ್ಕ ಅವರಿದ್ದಾರೆ. ಇವರು ಕೋಟೆಗಾಳಿ ಗ್ರಾಮದವರು, ಕಾರವಾರ ತಾಲೂಕಿನವರು. ಇರುವಂತ ಒಂದು 35 ಗುಂಟೆ ಜಾಗದೊಳಗೆ 10 ಗುಂಟೆ ಅವರು ಬೇರೆ ಬೇರೆ ಕಾರಣಕ್ಕಾಗಿ ಬಿಲ್ಡಿಂಗ್ ಅನ್ನ ಕಟ್ಟಿಕೊಂಡಿದ್ದಾರೆ. ಇನ್ನುಳಿದಂತ 25 ಗುಂಟೆಯಲ್ಲಿ ಸಾಕಷ್ಟು ತರಹದ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ತೆಂಗು, ಅಡಿಕೆ, ಬಾಳೆ, ಕಬ್ಬು, ಅನಾನಸು, ತರಕಾರಿ ಇಂಥವೆಲ್ಲನೂ, ಅದರ ಜೊತೆಗೆ ಒಳಬೆಳೆಯಾಗಿ ಮತ್ತೆ ಮುಖ್ಯ ಬೆಳೆಗೆ ಪೂರಕವಾಗಿ ಬೆಳೀತಕ್ಕಂಥ ಅನೇಕ ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡು ಔಷಧಿ ಸಸ್ಯಗಳನ್ನು ಕೂಡ ಬೆಳೀತಾ ಇದ್ದಾರೆ. ಹಣ್ಣಿನ ಬೆಳೆಗಳು ಕೂಡ ಇದಾವೆ. ಈ ರೀತಿ ಮಾಡೋದ್ರಿಂದ ಅವರು ಒಂದು ಈ ಪ್ರದೇಶದ ಮಾದರಿ ರೈತರು ಅಂತೇಳಿ ಗುರುತಿಸಿಕೊಂಡವರು. ಮೂಲತಃ ಅವರು ಮಿಲಿಟರಿಯಲ್ಲಿ ಇದ್ದುಕೊಂಡು ಅಲ್ಲಿ ಸೇವೆ ಮಾಡಿ ರಿಟೈರ್ಮೆಂಟ್ ತಗೊಂಡ ನಂತರ ಬಂದು ಇಲ್ಲಿ ಬೇರೆ ಬೇರೆ ವೃತ್ತಿಯೊಳಗೆ ತೊಡ್ಕೊಂಡು ಈಗ ಕೃಷಿಗೆ ತೊಡಗಿಸ್ಕೊಂಡಂಥವ್ರು. ಸುಮಾರು ಅವರಿಗೆ 64 ವರ್ಷ. ಈ ಹರೆಯದಲ್ಲಿ ಕೂಡ ಓಡಾಡಿ 4 ಜನಕ್ಕೆ ಕೃಷಿ ಬಗ್ಗೆ ತಿಳಿಸ್ತಾ ತಾವು ಕೂಡ ಕೃಷಿಯನ್ನ ಮಾಡ್ತಾ ಇದ್ದಾರೆ, ಸಾವಯವ ಕೃಷಿಯನ್ನ ಅಳವಡಿಸಿಕೊಂಡಿದ್ದಾರೆ. ಅವರ ಅನುಭವವನ್ನ ನಾವು ಕೇಳೋಣ. ನಮಸ್ಕಾರ ಪುರುಷೋತ್ತಮ್ ನಾಯ್ಕ ಅವರೇ. ನಮಸ್ಕಾರ. ಮಿಲಿಟರಿ ಜೀವನ ಮುಗಿದ ಮೇಲೆ ಇಲ್ಲಿಗೆ ಬಂದ್ರಿ, ಇಲ್ಲಿ ಬರೋಕ್ಕಿಂತ ಪೂರ್ವದಲ್ಲಿ ಏನಾಗಬೇಕು, ಮತ್ತೆ ನಾನು ಮಿಲಿಟರಿಯಿಂದ ಮನೆಗೆ ಹೋದ ಮೇಲೆ ಏನ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ರಿ? ಮಿಲಿಟರಿ ಸರ್ವಿಸ್ ಮುಗಿಸಿದ ನಂತರ ನಾನು ಬೇರೆ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿ ನಿವೃತ್ತಿ ಆದ ನಂತರ ಕೃಷಿಯನ್ನೇ ನಾನು ಮಾಡಬೇಕಂತ ವಿಚಾರ ಮಾಡಿ ನಾನು ಇಲ್ಲಿ ನೆಲೆಸಿದ್ದೇನೆ. ಇವತ್ತಿನ ದಿವಸ ನಾನು ಇಲ್ಲಿ 89ರಲ್ಲಿ ಬಂದವಾಗ ಕಾರವಾರ ತಾಲೂಕಿನ ಪ್ರತಿಯೊಂದು ರಸ್ತೆ ಪಕ್ಕಗಳಲ್ಲಿ ಹಸಿರೇ ಹಸಿರಾಗಿತ್ತು. ಯಾಕಂದ್ರೆ ಪ್ರತಿಯೊಬ್ಬರು ಕೃಷಿಯನ್ನೇ ಆಧರಿಸಿ ತರಕಾರಿ ಭತ್ತವನ್ನು ಬೆಳೆಸುತ್ತಿದ್ರು. ಇತ್ತಿತ್ತಲಾಗಿ ಒಂದು 10 ವರ್ಷದ ಈ ಕಡೆಗೆ ಪ್ರತಿಯೊಬ್ಬರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ಮುಖ್ಯವಾಗಿ ಕೃಷಿ ಖರ್ಚು ಜಾಸ್ತಿ ಆಗಿರ್ಬೋದು, ಮತ್ತು ಬೇರೆ ಬೇರೆ ಸಮಯದಲ್ಲಿ ಮಳೆ ಬೆಳೆ ಸರಿಯಾಗಿ ಬರದೇ ಇರ್ಲಿಕ್ಕೂ ಇರಬಹುದು. ಆದರೆ ಇವತ್ತಿನ ದಿವಸ ಕೃಷಿಯಲ್ಲಿ ವಿಮುಖರಾಗ್ಲಿಕ್ಕೆ ಈ ಭಾಗದ ಜನರು ಅಂತ ಹೇಳಿದ್ರೆ ಆಧುನಿಕ ಜೀವನಕ್ಕೆ ಒಳಪಟ್ಟಿದ್ದರಿಂದ ಕೃಷಿಯಲ್ಲಿ ಕಷ್ಟಪಟ್ಟು ದುಡಿಯುವಂತ ಕೈಗಳು ಕಡಿಮೆ ಆಗ್ತಾ ಇದ್ದಾವೆ. ಜನರು ಸುಲಭವಾಗಿ ಸಿಗುವಂತ ಒಂದು ಅನುಕೂಲಕ್ಕಾಗಿ ಅವರು ಜೋತು ಬಿದ್ದಿದ್ದಾರೆ ಹೊರತು ಕೃಷಿಯಲ್ಲಿ ಇವತ್ತು ಮಾಡಿದರೆ ಒಳ್ಳೆ ಅನುಕೂಲ ಇದೆ. ಈಗ ಈ ಹಿಂದೆ ಅಂದ್ರೆ ನೀವು ಬಿಟ್ಟು ಬಂದಂತ 89ನೇ ಇಸ್ವಿ ಒಳಗ ಇಲ್ಲಿ ಸಮೃದ್ಧವಾಗಿ ಕೃಷಿ ಮಾಡ್ತಾ ಇದ್ರು, ಭತ್ತವನ್ನ ಬೆಳೀತಾ ಇದ್ರು, ಎಲ್ಲ ಕಡೆ ನೋಡ್ಲಿಕ್ಕೆ ಹಸರಾಗಿತ್ತು ಅಂತ ಹೇಳಿದ್ರಿ. ಅಂದ್ರೆ ಅವಾಗ ರೈತರು ಕಷ್ಟಪಟ್ಟು ಕೆಲಸವನ್ನ ಮಾಡ್ತಿದ್ರು. ಆವಾಗ ರೈತರು ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ರು. ಹೆಚ್ಚಾಗಿ ಆವಾಗ ಜನರಿಗೆ ಕೃಷಿಯೇ ಆಧಾರ ಅನ್ನುವಂತ ಒಂದು ಭಾವನೆ ಇತ್ತು. ಆದ್ರೆ ಇವತ್ತಿನ ದಿವಸ ಕೃಷಿ ಬೇಡ, ನೌಕರಿ ಮಾಡಿದ್ರೆ ಸಾಕು ಅನ್ನುವಂತ ಭಾವನೆ ಬಂದಿದ್ರಿಂದ ಸ್ವಲ್ಪ ಯಾರಾದರೂ ಸ್ವಲ್ಪ ಕಲ್ತರೂ ಊರು ಬಿಟ್ಟು ಹೊರಗಡೆ ಹೋಗ್ಬಿಡ್ತಾರೆ. ಹಾಗಾಗಿ ಇವತ್ತಿನ ದಿವಸ ಹಳ್ಳಿಗಳು ಸಾಯ್ತಾ ಇದ್ದಾವೆ. ಸಾಯ್ತಾ ಇದ್ದಾವಂತ ಹೇಳಿದ್ರೆ ಹಳ್ಳಿಗಳಲ್ಲಿ ವಯಸ್ಸಾದ ಜನರು ಇರ್ತಾರೆ ಹೊರತು ಯಂಗ್ ಜನರೇಷನ್ ಕೆಲಸ ಮಾಡುವಂತ ಕೈಗಳು ಹಳ್ಳಿಗಳಲ್ಲಿ ಇರ್ತಾ ಇಲ್ಲ. ಅವರು ಶಹರದ ಕಡೆ ವಲಸೆ ಹೋಗ್ತಾ ಇರ್ತಾರೆ. ನಾವು ಬಹಳಷ್ಟು ಕಡೆ ಕೇಳಿದೀವಿ, ಈ ಯಂಗ್ ಜನರೇಷನ್ ಯಾರು ಶಕ್ತಿವಂತರಿದ್ದಾರೆ ಶಹರದಲ್ಲಿ, ಗೋವಾದಲ್ಲಿ ಅಥವಾ ಪುಣೆದಲ್ಲಿ ಅಥವಾ ಬೆಂಗಳೂರಲ್ಲಿ ಕೇವಲ 5,000-6,000 ರೂಪಾಯಿ ಪಗಾರ ಸಲುವಾಗಿ ಕೆಲಸ ಮಾಡ್ತಾರೆ. ಅಷ್ಟು ಸಲುವಾಗಿ ಕೆಲಸ ಮಾಡಿದ್ರು ಅವ್ರದ್ದು ಹೊಟ್ಟೆ ತುಂಬಿ ಮನೆ ಬಾಡಿಗೆ ಕೊಟ್ಟು ಕೆಲಸಕ್ಕೆ ಹೋಗಿ ಮನೆಗೆ ಕೊಡುವಂತ ಹಣ ಮಾತ್ರ 0 ಅನ್ಬಹುದು. ಅವರಿಗೆ ಸಾಲಲ್ಲ. ಹಾಗಾಗಿ ಈಗ ತಂದೆ ತಾಯಿಗಳ ಏನಾದ್ರೂ ಈ ಯಂಗ್ ಜನರೇಷನ್ ಅವರ ಅಷ್ಟಕ್ಕೆ ಅವ್ರು ಇರ್ತಾರಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ವಯಸ್ಸಾದವರಿಗೆ ದುಡಿಯುವಂತ ಶಕ್ತಿ ಇಲ್ಲ, ಹಾಗಾಗಿ ಈ ಜಮೀನ್ ಏನಿದೆ ಬಂಜರ್ ಬಿದ್ದಿದೆ. ಈ ರೀತಿಯಾಗಿ ಯಂಗ್ ಜನರೇಷನ್ ಮಾನಸಿಕವಾಗಿ ಪರಿವರ್ತನೆ ಆಗಬೇಕು. ಈಗ ತಾವು ಕೃಷಿಗೆ ಬಂದ್ರಲ್ಲ, ಕೃಷಿನ ಮಾಡಬೇಕಂತ ಯಾಕೆ ಅನ್ಸಿತ್ತು ನಿಮಗೆ? ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತು, ಇವತ್ತು ನಾವು ಎಷ್ಟೇ ಹಣ ಗಳಿಸಿದ್ರು, ಎಷ್ಟೇ ಹಣ ನಮ್ಮ ಹತ್ರ ಇದ್ರು, ಒಂದು ದಿವಸ ಬಂದೇ ಬರುತ್ತೆ, ಅನ್ನಕ್ಕೆ ಸಲುವಾಗಿ ಒದ್ದಾಡುವಂತ ದಿವಸ ಬಂದೇ ಬರುತ್ತೆ. ಯಾಕಂದ್ರೆ ಎಷ್ಟೇ ಹಣ ಇದ್ರು ರೈತ ಏನಾದ್ರೂ ಬೆಳೆಸಿದ್ರೆ ಮಾತ್ರ ಅವನಿಗೆ ತಿನ್ಲಿಕ್ಕೆ ಸಿಗುತ್ತೆ. ಈ ಅನ್ನ ಅಥವಾ ಅಕ್ಕಿ ಅಥವಾ ತರಕಾರಿ ಅಥವಾ ಏನಾದ್ರೂ ಬ್ಯಾಂಕ್ನಲ್ಲಿ ಸಿಗೋದಿಲ್ಲ, ಅಂಗಡಿನಲ್ಲಿ ಸಿಗೋದಿಲ್ಲ, ಅದನ್ನ ಬೆಳೆಸಿದ್ರೆ ಮಾತ್ರ ಸಿಗಬೇಕು. ಕಂಪ್ಯೂಟರ್ನಲ್ಲೂ ಸಿಗಲ್ಲ, ಕಂಪ್ಯೂಟರ್ನಲ್ಲೂ ಸಿಗೋದಿಲ್ಲ. ನೀವು ಚಿತ್ರ ತೆಗಿಬಹುದು ಕಂಪ್ಯೂಟರ್ನಲ್ಲಿ, ಅದು ಕಂಪ್ಯೂಟರ್ನಲ್ಲೂ ಸಿಗೋದಿಲ್ಲ. ಅದನ್ನ ನಾವು ಸ್ವತಃ ಬೆಳೆಸಿದ್ರೆ ಮಾತ್ರ ಸಿಗಬೇಕು. ಈ ರೀತಿ ನಾವು ಇವತ್ತಿನ ದಿನ ನಾನು ವಿಚಾರ ಮಾಡ್ತಾ ಇಲ್ಲ, ಮತ್ತು 10 ವರ್ಷದ ನಂತರ ಯಾವ ರೀತಿ ಸಿಚುವೇಶನ್ ಬರಬಹುದು ಅನ್ನುವಂತ ಭಾವನೆ ನನಗೆ ಈಗಲೇ ಅರಿವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾನು ಸಣ್ಣವನಿರುವಾಗ ತೆಂಗಿನಕಾಯಿ 25 ಪೈಸೆ ಒಂದು ತೆಂಗಿನಕಾಯಿ ಸಿಗ್ತಿತ್ತು. ಆವಾಗ ಅಕ್ಕಿ 40 ಪೈಸೆಗೂ 50 ಪೈಸೆ ಒಂದು ಕೆಜಿ ಅಕ್ಕಿ ನಾವು ಸಣ್ಣವರಿರುವಾಗ, ಇವತ್ತು ಅದೇ ಅಕ್ಕಿ ನಾವು 50 ರೂಪಾಯಿ ಕೊಡಬೇಕು. ಇದೇ ರೀತಿ ಪರಿಸ್ಥಿತಿ ಬಂದರೆ ಜನರು ಬೆಳೆಸುವಂತ ಪ್ರವೃತ್ತಿನ ಬಿಟ್ಟರೆ, ಜನಸಂಖ್ಯೆ ಅಂತೂ ಬೆಳೀತಾ ಇದೆ, ಆದ್ರೆ ನಮ್ಗೆ ತಿನ್ಲಿಕ್ಕೆ ಅನ್ನ ಇದನ್ನ, ಹಾಗಾಗಿ ನಾನು ಇದನ್ನ ನಮ್ಗೆ ಬೇರೆಯವ್ರದ್ದು ಕೊಳ್ಳಿಕ್ ಆಗದಿದ್ರು ಪರವಾಗಿಲ್ಲ, ನಮ್ಮ ಹತ್ರ ಇರುವಂತ ಏನು ವಸ್ತು ನಾವು ನಮ್ಗೆ ಸಲುವಾದ್ರೂ ಸಿಗುತ್ತಲ್ಲ ಅನ್ನೋದು ಭಾವನೆ ನಾನು ಬೆಳೆಸ್ತಾ ಇದ್ದೇನೆ. ಅಂದ್ರೆ ಹಿರಿಯರ್ದಲ್ಲ ಭೂಮಿ, ನೀವ ಕೊಂಡ್ಕೊಂಡಿದ್ದು? ನಾನೇ ಕೊಂಡ್ಕೊಂಡದ್ದು, ಇದು ಹಿರಿಯರ ಭೂಮಿ ಅಲ್ಲ, ನಾನೇ ಕೊಂಡ್ಕೊಂಡದ್ದು. ಆವಾಗ ನನ್ಗೆ ಮತ್ತೆ ಸ್ವಲ್ಪ ಜಮೀನಿಂದ ನಾನು ತಕೊಳ್ತಿದ್ದೆ, ಅದು ನಮ್ಗೆ ಮತ್ತೂ ಅನುಕೂಲ ಆಗ್ತಿತ್ತು. ಆದ್ರೆ ಆವಾಗಿನ ಹಣಕಾಸು ಮುಗಡ್ನೆ ನನ್ಗೆ ಇಷ್ಟೇ ತಗೊಳ್ಳುವಂತ ಪರಿಸ್ಥಿತಿ ಇತ್ತು, ಆಗ ಇಷ್ಟೇ ಜಮೀನು ತಗೊಂಡಿದ್ದೇನೆ. ಈಗ ಮಿಲಿಟರಿ ಒಳಗ ನೀವು ಮಾಡಿದಂತ ಸೇವೆ ನಿಮ್ಮ ಕೃಷಿ ಬದುಕಿಗೆ ಅಥವಾ ನೀವು ತಗೊಂಡಂತ ನಿರ್ಧಾರಕ್ಕೆ ಉಪಯೋಗ ಆಯ್ತಾ? ಮಿಲಿಟರಿ ನಮ್ಮ ಒಂದು ರೀತಿ ನಮ್ಮ ಜೀವನದಲ್ಲಿ ಶಿಸ್ತು ಕೊಟ್ಟಿದೆ. ಮತ್ತೆ ನಮ್ಗೆ ಮಿಲಿಟರಿನಲ್ಲಿ 6 ತಾಸು 8 ತಾಸು ಡ್ಯೂಟಿ ಮಾಡಿ ಮನೆ ಹೋಗಿ ಆರಾಮ ಮಾಡುವಂತ ಪ್ರವೃತ್ತಿ ಇಲ್ಲ. ಅಲ್ಲಿ 24 ತಾಸು ಡ್ಯೂಟಿ, ಒಂದು ಕೆಲಸ ಮುಗಿದ ಮತ್ತೊಂದು ಕೆಲಸ. ಹಾಗಾಗಿ ಆ ಪ್ರವೃತ್ತಿ ಏನಿದೆ ಇಲ್ಲಿ ನನಗೆ ಸಹಕಾರ ಆಯ್ತು. ಈಗ ಬಂದು ನಾನು ಆರಾಮಾಗಿರುವಂತ ನನಗೆ ಮನಸ್ಥಿತಿ ಇಲ್ಲ. ಯಾವ ವಿಭಾಗದಲ್ಲಿ ಇದ್ರಲ್ಲಿ? ನಾನು ಏರ್ಫೋರ್ಸ್ ನಲ್ಲಿ ವಾಯುಪಡೆಯಲ್ಲಿ ವಿಮಾನ ದುರಸ್ತಿ, MiG-21 FL, ಆ ದುರಸ್ತಿ ಇದರಲ್ಲಿ ಟೆಕ್ನಿಕಲ್ ಕೆಲಸದಲ್ಲಿದ್ದೆ. ಹಾಗಾಗಿ ತಾಂತ್ರಿಕವಾಗಿ ಏನೇನು ಮಾಡಬಹುದು ಅಂತೇಳಿ ಗೊತ್ತಾಯ್ತು. ಆ ವಿದ್ಯೆಯನ್ನ ಇಲ್ಲಿ ಕೂಡ ಬಳಸ್ಕೊಳ್ತಾ ಇದ್ದೆ. ಹೌದು, ನನಗೆ ಕೇವಲ ಕೃಷಿಯಲ್ಲಿ ಒಂದೇ ದಾರಿನಿಂದ ಹೋಗ್ತಾ ಇಲ್ಲ, ನಾನು ವಿವಿಧ ರೀತಿಯ ಬೆಳೆಗಳಿಂದ ಅದನ್ನು ಒಂದ್ ಬೆಳೆ ಹಾಳಾದ್ರೂ ಅಥವಾ ಒಂದರಿಂದ ನಷ್ಟವಾದ್ರೂ ಇನ್ನೊಂದರಿಂದ ಅದಕ್ಕೆ ಪೂರೈಸಿಕೊಳ್ಳುವಂತ ಶಕ್ತಿ ಇರಬೇಕಂತ ನಾನು ಬೇರೆ ಬೇರೆ ಬೆಳೆಗಳನ್ನ ಬೇರೆ ಬೇರೆ ತಾಂತ್ರಿಕವಾಗಿ ಕೂಡ ಬೇರೆ ಬೇರೆ ವಿಷಯಗಳನ್ನು ಜೋಡಿಸಿಕೊಂಡು ನಾನು ಇಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೇನೆ. ನಿಸರ್ಗದ ಜೊತೆ ಒಡನಾಟ ಇರಬೇಕು ಅಂದ್ರೆ, ಭೂಮಿ ಜೊತೆ ಒಡನಾಟ ಇರಬೇಕು ಅಂತ ಅಂದಾಗ ನಮಗೆ ಅದಕ್ಕೊಂದು ಹಿನ್ನೆಲೆ ಬೇಕಾಗುತ್ತೆ. ಮಣ್ಣು ಹೆಂಗಿದೆ, ಅದರ ಆರೋಗ್ಯ ಹೆಂಗಿದೆ, ಗಾಳಿ ಹೆಂಗಿದೆ, ಬಿಸಿಲು ಹೆಂಗಿದೆ, ನೀರು ಹೆಂಗಿದೆ, ಮತ್ತು ನೀರಿಗೂ ಮತ್ತು ಭೂಮಿಗೂ ಯಾವ ರೀತಿ ಸಂಬಂಧ ಇದೆ, ಬೆಳೆಗಳಿಗೂ ಮಣ್ಣಿಗೂ ಗಾಳಿಗೂ ಯಾವ ರೀತಿ ಸಂಬಂಧ ಇದೆ. ಇದು ಒಂದು ಧ್ಯಾನಸ್ಥ ಸ್ಥಿತಿನೂ ಆಗ್ಬಹುದು, ನಾವು ಬಾಲ್ಯದಿಂದ ಕಲ್ಕೊಂಡಂತದ್ದು ಆಗಿರ್ಬೋದು. ಅದು ನಿಮ್ಗೆ ಗೊತ್ತಿತ್ತಾ ಹಿಂಗೆ ಹಿಂಗೆ ಇರುತ್ತೆ ಅಂತ ಒಂದು ಕ್ರಿಯೆ ನಡೀತಾ ಇದೆ ನಿಸರ್ಗದೊಳಗಂತ? ನಾನು ಹುಟ್ಟಿದ್ದು ಕೃಷಿಕ ಪರಿವಾರದಲ್ಲಿ. ನಂದು SSLC ಮುಗಿದ ನಂತರ ನಮ್ಮ ಅಜ್ಜ ಹೇಳಿದ್ರು, ನೀನು ಮುಂದೆ ಕಲಿಯೋದು ಬೇಡ, ಹೊಲಕ್ಕೆ ಹೋಗಿ ಗದ್ದೆನಲ್ಲಿ ಕೆಲಸ ಮಾಡು ಅಂತ ಹೇಳಿದ್ರು. ಒಂದು ಕಂಡೀಷನ್ ಹಾಕಿದ್ರು, ಕಾಲೇಜ್ ಹೋದ್ರೆ ಅಡ್ಡಿಲ್ಲ, 9 ಗಂಟೆವರೆಗೆ ನೀನು ಹೊಲದಲ್ಲಿ ಕೆಲಸ ಮಾಡಬೇಕು, ಆ ನಂತರ ಬೇಕಾದ ನೀನು ಕಾಲೇಜ್ ಹೋಗು. ಆವಾಗ ಕರೆಂಟ್ ಇರಲಿಲ್ಲ, ನಮ್ಮ ತೋಟಕ್ಕೆ ನೀರು ನಾವು ದೊಟ್ಟೆಯಿಂದ, ದೊಟ್ಟೆ ಅಂತ ಹೇಳಿದ್ರೆ ಒಂದು ಉದ್ದ ಜಲ್ಲಕ್ಕೆ ಒಂದು ಕೆಳಗಡೆ ಒಂದು ಡಬ್ಬೆ ಕಟ್ಟಿ ಅದ್ರಿಂದ ನೀರು ಎತ್ತಾಕ್ಬೇಕು. ಬೆಳಿಗ್ಗೆ ನಮ್ಮ ದಿನಚರಿ ಹೇಗೆ ಇರ್ತಿತ್ತು ಅಂತ ಹೇಳಿದ್ರೆ, ಹುಣ್ಣಿಮೆ ದಿವಸ ಆದ್ರೆ ಸಾಯಂಕಾಲ ಹುಣ್ಣಿಮೆ ಬೆಳಕಿನಲ್ಲಿ ನಾವು ನೀರು ಎತ್ತಾಕ್ಬೇಕಾಗಿತ್ತು ಬಾವಿಯಿಂದ ಗಿಡಗಳಿಗೆ ಅಂದ್ರೆ ಅಡಿಕೆ ಬಾಳೆ ತೆಂಗು ಎಲ್ಲ ಇತ್ತು, ಅದಕ್ಕೆ ನಾವು ದೊಟ್ಟೆ ನೀರು ಎತ್ತಾಕ್ಬೇಕಿತ್ತು. ಅಮಾವಾಸ್ಯ ಟೈಮ್ನಲ್ಲಿ ಅಂದ್ರೆ ಕತ್ತಲೆ ಟೈಮ್ನಲ್ಲಿ ಬೆಳಿಗ್ಗೆ ಚಂದ್ರೋದಯ ಆಗ್ತದೆ, ಆವಾಗ 4 ಗಂಟೆ ಎದ್ದು ನಾವು ನೀರು ಎತ್ತಾಕ್ಬೇಕಾಗಿತ್ತು. ಆ ನಂತರ ಹೊಲ ಕೂಡ ಕೃಷಿ ಮಾಡುವಾಗ ಗದ್ದೆ ನೆಡುವಾಗ ನಾವು ಬೆಳಿಗ್ಗೆ 6 ಗಂಟೆ ಎದ್ದು ಹೋಗಿ 9 ಗಂಟೆವರೆಗೆ ಅಲ್ಲಿ ಇದ್ದು ಆ ನಂತರ ನಾನು ರೆಡಿಯಾಗಿ ಕಾಲೇಜ್ ಹೋಗಬೇಕಾಗಿತ್ತು. ಈ ನಮ್ಮ ಪರಿಸ್ಥಿತಿ ನಮ್ಮ ಅಜ್ಜನವರಿಂದ ನಮ್ಗೆ ಕೊಟ್ಟ ಒಂದು ದೇಣಿಗೆ. ಹಾಗಾಗಿ ಈ ಕೃಷಿ ಬಗ್ಗೆ ನನಗೆ ಸಣ್ಣ ಬಾಲ್ಯದಿಂದ ಅನುಭವ ಇತ್ತು, ಮತ್ತೆ ಅದು ನನಗೆ ಈಗ ಕೂಡ ಅದು ಉಪಯೋಗ ಆಗ್ತಾ ಇದೆ. ಮತ್ತೆ ನಮ್ಮ ಅಜ್ಜನವರಿಂದ ನಮ್ಮ ಮನೆಯಲ್ಲಿ ಒಂದು 20-25 ದನಗಳಿದ್ವು. ನಾವು ಆವಾಗಿಂದ ಸಾವಯವ ಕೃಷಿನಲ್ಲೇ ನಾವು ಬೆಳೆದದ್ದು. ವರ್ಷಕ್ಕೆ ನಾವು ಒಂದು ಹೊಲದಲ್ಲಿ 2 ಬೆಳೆ ತೆಗಿತಿದ್ವಿ. ಮಳೆಗಾಲದಲ್ಲಿ ಭತ್ತ ಬೆಳೀತಿದ್ವಿ, ಮತ್ತೆ ಚಳಿಗಾಲದಲ್ಲಿ ದ್ವಿದಳ ಧಾನ್ಯ, ಉದ್ದು, ಅಲಸಂದಿ, ಹೆಸರು, ಮತ್ತೆ ಈ ದನಕ್ ಹುರುಳಿ ಇವನ್ನೆಲ್ಲ ನಾವು ಬೆಳೆಸ್ತಾ ಇದ್ವಿ. ಹಾಗಾಗಿ ನನಗೆ ಅದು ಬಾಲ್ಯದಿಂದಲೂ ಈ ಅನುಭವ ಇದ್ದರಿಂದ ಇಲ್ಲಿ ನನಗೆ ಅದು ಅನುಕೂಲ ಆಯ್ತು. ನಾವು ಯಾವ ರೀತಿ ಮಣ್ಣಲ್ಲಿ ಯಾವ ರೀತಿ ಗೊಬ್ಬರ ಹಾಕಬೇಕು, ಎಷ್ಟು ಹಾಕಬೇಕು ಅನ್ನುವಂತ ಮಾಹಿತಿ ನನಗೆ ಇಲ್ಲಿ ಮತ್ತೆ ನಾನು ಹೊಸದಾಗಿ ಪಡೆಯುವಂತ ಅವಶ್ಯಕತೆ ಬೀಳಲಿಲ್ಲ. ಆದ್ರೆ ಅವಾಗ ಒಂದೇ ಬೆಳೆಯನ್ನ ಬೆಳೀತಾ ಇದ್ರು, ಅಥವಾ ಒಂದು ತಾಕಿನೊಳಗ ಪ್ರಮುಖ ಬೆಳೆ, ಒಳ ಬೆಳೆ ಹಿಂಗೆಲ್ಲಾನು ಇರ್ತಿತ್ತು, ಹಿರಿಯರು ಮಾಡ್ತಿದ್ರು. ಆ ನಂತರ ಮಧ್ಯೆ ತಪ್ಪಿ ಹೋಗಿತ್ತು ಅದು ಅಲ್ಲ. ನಮ್ಮ ಊರಲ್ಲಿ ಈಗಲೂ ನಡೀತಾ ಇದೆ. ನಮ್ಮ ಊರಲ್ಲಿ ನಮ್ಮ ಅಜ್ಜ ತಂದೆಯವರು ಚಿಕ್ಕಪ್ಪನವರು ಏನ್ ಬೆಳೆ ಬೆಳೆಸ್ತಾ ಇದ್ರು ಅದು ಈಗಲೂ ಕೂಡ ನಮ್ ತಮ್ಮ ಮಾಡ್ತಾ ಇದ್ದಾನೆ. ಊರಲ್ಲಿ ಕುಮಟಾದ ತಾಲೂಕು ಕೊಡಕಣಿ ಗ್ರಾಮದಲ್ಲಿ ನಮ್ ತಮ್ಮ ಮಾಡ್ತಾ ಇದ್ದಾನೆ. ನಮ್ಗೆ ಈ ಸರ್ವಿಸ್ ಹೋದವ್ ನಾವು ಕೆಲಸ ಮಾಡದೇನೆ ಇರಬಹುದು, ಅದು ಅನುಭವ ಮೊದಲಿಂದ. ಹಾಗಾಗಿ ಈಗ ನೀವು ಒಂದೇ ತಾಕಿನೊಳಗ ಅದು 25 ಗುಂಟೆಯೊಳಗ ಅನೇಕ ಬೆಳೆಗಳನ್ನ ಆಯೋಜನೆ ಮಾಡಿದರೆ, ತೆಂಗು, ಅಡಿಕೆ, ಬಾಳೆ, ಕಬ್ಬು, ಅನಾನಸು, ತರಕಾರಿ, ಕಾಳುಮೆಣಸು, ಔಷಧಿ ಸಸ್ಯಗಳು ಇವೆಲ್ಲವನ್ನು ಕೂಡ ಈ ರೀತಿ ಮಾಡಿದರೆ ಹಿಂಗೆ ಸಮರ್ಪಕವಾಗಿ ನಾವು ಇರುವಂತ ನೈಸರ್ಗಿಕ ಸಂಪನ್ಮೂಲವನ್ನು ಬಳಸ್ಕೋಬಹುದು ಅಂತೇಳಿ ಅನಿಸುತ್ತಾ ನಿಮಗೆ? ಹೌದು, ಯಾಕಂತ ಹೇಳಿದ್ರೆ ನಾವು ನಂದು ಸರ್ವಿಸ್ ನಲ್ಲಿ ಇರುವಾಗಲೂ ಕೂಡ ನಾನು ಕೃಷಿ ದರ್ಶನ ಟಿವಿನಲ್ಲಾಗಲಿ ಬೇರೆ ಬೇರೆ ಕೃಷಿ ಸಂಬಂಧಪಟ್ಟಂತ ಈ ಉತ್ಸವಗಳನ್ನ ನಾನು ಹೋಗಿ ನೋಡ್ತಿದ್ದೆ. ಕೆಲವು ಪ್ರಗತಿಪರ ರೈತರು ಹೇಳ್ತಿದ್ರು, ತಾವು 3-4 ಬೆಳೆಗಳನ್ನ ಬೆಳೆದು ನಾವು ಈ ರೀತಿ ಮಾಡಿದ್ವಿ, ಆ ರೀತಿ ಲಾಭವನ್ನು ಗಳಿಸಿದ್ವಿ ಅಂತ ಹೇಳ್ತಿದ್ರು. ಅದೇ ಅವರ ಅನುಭವವನ್ನು ನಾನು ಇಲ್ಲಿ ಅಳವಡಿಸಿದ್ದೇನೆ. ಲಾತೂರ್ನಲ್ಲಿ ಒಬ್ಬ ರೈತ, ಅದು ನಾನು ಓದಿ ಕೇಳದು ಮತ್ತೆ ಕೆಲವು ಜನ ಹೇಳದು ಕೂಡ, ಲಾತೂರು ಜಾಗದಲ್ಲಿ ಬಯಲು ಸೀಮೆ, ಬೋಳ್ಗುಡ್ಡ, ಅಲ್ಲಿ ನೀರಿನ ವ್ಯವಸ್ಥೆನೂ ಇರಲಿಲ್ಲ. ಜನ ಮಳೆಗಾಲದಲ್ಲಿ ಸ್ವಲ್ಪ ಜೋಳ ಗೋಧಿ ಬೆಳೆಸಿದ್ರು, ಬಾಕಿ ಟೈಮಲ್ಲಿ ಅವರೆಲ್ಲ ಊರು ಬಿಟ್ಟು ಹೋಗ್ತಿದ್ರು. ಅಲ್ಲಿ ಒಬ್ಬ ಹುಡುಗ SSLC ಮುಗಿದಂತ ಅವನ ನೌಕರಿ ಹೋಗ್ಲಿಲ್ಲ. ಪುಣಾದಿಂದ ಒಬ್ಬ ಸಂಪನ್ಮೂಲ ವ್ಯಕ್ತಿಯ ಅನುಗ್ರಹದಿಂದ ಅವನೇನ್ ಮಾಡ್ದ, ತನ್ನ ಇರುವಂತ ಸಣ್ಣ ಜಾಗದಲ್ಲಿ ಸಣ್ಣ ಸಣ್ಣ ಹೊಂಡಗಳನ್ನು ತೋಡಿದ. ಮತ್ತೆ ಅವರು ಒಂದ್ 2 ಹೆಸರುಗತ್ತೆನ ಅವರಿಗೆ ದಾನವಾಗಿ ಕೊಟ್ರು. ಅವನು ಜಾಗದಿಂದ 1.5 ಕಿಲೋಮೀಟರ್ ದೂರ ಅವನ ಸಣ್ಣ ಹರಿತಾ ಇತ್ತು, ಅದರಲ್ಲಿ ಕ್ಯಾನ್ ಅಲ್ಲಿ ತಂದು ಸಣ್ಣ ಸಣ್ಣ ಪ್ಲಾಸ್ಟಿಕ್ ಚೀಲದಲ್ಲಿ ಹನಿ ನೀರಾವರಿ ಬಳಸಿ ಅವನು ಟೊಮೆಟೊ ಬೆಳೆಸಿದ. ಇದೇ ರೀತಿ ಅವನು ಮಾಡಿದ್ರಿಂದ ಮುಂದೆ ಆ ಊರಲ್ಲಿ ಪ್ರತಿಯೊಬ್ಬರು ಟೊಮೆಟೊ ಬೆಳೆಸಿ ಆ ಊರಿನಲ್ಲಿ ಕಿಚಪ್ ಇಂಡಸ್ಟ್ರಿ ಕೂಡ ಆಗಿದಾವಂತೆ. ಇವನ್ನೆಲ್ಲ ನಾನು ಕೇಳಿ ತಿಳ್ಕೊಂಡಿದ್ದು ಮತ್ತು ಪತ್ರಿಕೆಗಳಲ್ಲಿ ಓದಿ ತಿಳ್ಕೊಂಡಿದ್ದು. ಹಾಗೆ ನಾವು ಸಂಪನ್ಮೂಲ ನಾವು ಏನ್ ಸಿಗುತ್ತೆ ಅದ್ರಿಂದ ನಾವು ಉಪಯೋಗ ಮಾಡ್ಕೊಂಡು ಬೆಳೆಸಬಹುದು ಅನ್ನುವಂತ ಭಾವನೆ ನನಗಿದೆ. ಬಾಳೆಯೊಳಗೆ ಮತ್ತೆ ಅಡಿಕೆ ಹಾಕಿದ್ದು ಯಾಕೆ ಹಂಗೆಲ್ಲ ಮಾಡಿದ್ರು? ಅಡಿಕೆ ಗಿಡಕ್ಕೆ ಇಲ್ಲಿ ವಾತಾವರಣ ತುಂಬಾ ಉಷ್ಣ ವಾತಾವರಣ, ಅಡಿಕೆ ಗಿಡಕ್ಕೆ ಬೆಳೆಯುವವರೆಗೆ ಅದಕ್ಕೆ ಸ್ವಲ್ಪ ನೆರಳು ಬೇಕು, ಇಲ್ಲವೇ ಅದು ಬೆಳೆಯುವುದಿಲ್ಲ. ಹಾಗಾಗಿ ನಾವು ಪಶ್ಚಿಮ ದಿಕ್ಕದ ಬಿಸಿಲನ್ನು ತಡೆಯೋದ್ರ ಸಲುವಾಗಿ ಅಡಿಕೆ ಗಿಡದ ಪಶ್ಚಿಮ ಭಾಗಕ್ಕೆ ನಾವು ಈ ಬಾಳೆ ಗಿಡಗಳನ್ನ ಹಾಕ್ತಾ ಇದ್ದೀವಿ. ಯಾಕಂದ್ರೆ ಬಾಳೆ ಗಿಡದಿಂದ ಅದಕ್ಕೆ ನೆರಳು ಸಿಗುತ್ತೆ, ಅದು ಆ ಇದರಲ್ಲಿ ಅದು ಬೆಳೆಯುತ್ತೆ. ಬಾಳೆ ಬಾಳೆ ಹಂಗೆ ಬೆಳೆಯುತ್ತೆ, ಅಡಿಕೆ ಅಡಿಕೆ ಪೂರಕವಾಗಿ ಬರುತ್ತೆ. 3 ಬಾಳೆ ಅದೇ ತನ್ನಿಂದ ಪ್ರತಿಯೊಂದು ವರ್ಷಕ್ಕೆ ಒಂದೊಂದು ಗಿಡಕ್ಕೆ ಒಂದೊಂದು ಹಣ್ಣು ಅಂತ 3 ಒಂದು ಕನಿಷ್ಠ 1-6 ಗೊಂಚಲು ಬಾಳೆ ಕೊನೆ ಬರುತ್ತೆ. ಅಡಿಕೆ ಗಿಡ ಬೆಳೆಯುವವರೆಗೆ ಆ ಬಾಳೆ ಕೊನೆ ಉತ್ಪನ್ನ ನಮ್ಗೆ ಅಡಿಷನಲ್ ಸಿಗುತ್ತೆ. ನಾವು ಕೇವಲ ಅಡಿಕೆ ಅಷ್ಟೇ ಬೆಳೆದ್ರೆ ಅಡಿಕೆ ಬೆಳೆಯುವವರೆಗೆ ಏನು ನಮ್ ಪ್ರಯೋಜನ ಇಲ್ಲ. ಹಾಗಾಗಿ ಅಡಿಕೆ ಬೆಳೆಯುವರೆ ಬಾಳೆ ಉತ್ಪನ್ನ ನಮ್ಗೆ ಸಿಗುತ್ತೆ. ಅದರಲ್ಲಿ 5 ತರದ ಬಾಳೆ ಈಗ ಒಂದೇ ತರದ ಬಾಳೆ ಇದ್ರೆ ಕೆಲವೊಂದ್ಸಲ ಡಿಮಾಂಡ್ ಇರೋದಿಲ್ಲ. ಈಗ ನಮ್ಗೆ ತರಕಾರಿ ಸಲುವಾಗಿ ಬೇಕು, ತರಕಾರಿ ಬಾಳೆ ಹಣ್ಣಿಟ್ಟಿದ್ವಿ. ಚಿಪ್ಸ್ ಮಾಡ್ಲೇಬೇಕು, ವಸೈ ಬಾಳೆ ಅಂತ ಹಾಕಿದ್ವಿ. ಮಿಟ್ ಬಾಳೆ ಮತ್ತು ಮದ್ರಾಸ್ ಮಿಟ್ಕಾಯಿ ಇವೆರಡು ಬೇರೆ ವೆರೈಟಿ, ಕರಿಬಾಳೆ ಬೇರೆ ವೆರೈಟಿ. ಹಾಗಾಗಿ ಕೆಲವೊಂದ್ಸಲ ಕೆಲವರಿಗೆ ಟೇಸ್ಟ್ ಅಂದ್ರೆ ಡಿಮಾಂಡ್ ಏನಿರುತ್ತದೆ ಅಂತೇಳಿ ಒಂದೇ ಬಾಳೆ ಡಿಮಾಂಡ್ ಇರೋದಿಲ್ಲ. ಬೇರೆ ಬೇರೆ ಬಾಳೆಗಳನ್ನ ಬೇರೆ ಬೇರೆ ಜನ ಪಸಂದ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ ನಮ್ಗೆ ಮಾರ್ಕೆಟಿಂಗ್ ಸುಲಭ ಆಗುತ್ತೆ. ಯಾಕಂದ್ರೆ ಒಂದೇ ರೀತಿ ಇದ್ರೆ ಅದಕ್ಕೆ ಮಾರ್ಕೆಟಿಂಗ್ ಇರೋದಿಲ್ಲ. ಹೆಂಗ್ ಮಾರ್ತೀರಿ? ಇರುವಂತ 8 ಗುಂಟೆದೊಳಗೆ ಅದು ಉತ್ಪನ್ನ ಬರುತ್ತೆ, ನಾವು ಲೋಡ್ ಗಂಟ್ಲೇನು ಆಗಲ್ಲ, ಹಾಗಾಗಿ ಮಾರಾಟದ ಸಮಸ್ಯೆ ಏನ್ರ? ಆಕ್ಚುಲಿ ನಮ್ಗೆ ಮಾರಾಟ ಸಮಸ್ಯೆನೇ ಇಲ್ಲ. ಯಾಕಂತ ಹೇಳಿದ್ರೆ ನಮ್ದು ಸ್ವಲ್ಪ ಕಡಿಮೆ ಬೆಳೆ ಇರೋದ್ರಿಂದ, ನಾವು ಸಾವಯವ ಕೃಷಿ ಬೆಳೆಯಲ್ಲಿ ಅಳವಡಿಸಿಕೊಂಡಿದ್ರಿಂದ ನಮಗೆ ಕೆಲವು ಫಿಕ್ಸ್ಡ್ ಅಂದ್ರೆ ನಿರ್ಧಾರಿತವಾದ ಕಸ್ಟಮರ್ಸ್ ಇದ್ದಾರೆ. ಒಂದೇ ನಾನು ಅಲ್ಲಿ ಹೋದವಾಗ ಕೊಡ್ತೇನೆ, ಇಲ್ಲಿ ಅವರು ಮನೆಗೆ ಬಂದು ತಗೊಂಡು ಹೋಗ್ತಾರೆ. ಕೆಲವು ಇವತ್ತಿನ ದಿವಸ ಬಹಳಷ್ಟು ಜನರಿಗೆ ಸಾವಯವ ಕೃಷಿ ವಸ್ತುಗಳನ್ನ ಇಂಟ್ರೆಸ್ಟ್ ಇರೋದ್ರಿಂದ ಅವ್ರು ಡಿಮಾಂಡ್ ಮಾಡಿ ತಗೊಳ್ತಾರೆ. ಅವರು ಇದೆಯಾ ಅಂತ ಕೇಳ್ಕೊಂಡು ಬಂದು ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಹಾಗೆ ನಮ್ಗೆ ಅದ್ರ ಬಗ್ಗೆ ಅಂದ್ರೆ ಮಾರ್ಕೆಟಿಂಗ್ ಬಗ್ಗೆ ಏನು ಸಮಸ್ಯೆ ಅನಿಸೋದಿಲ್ಲ. ಹೌದು, ಮತ್ತೆ ಇವನ್ ನಾವು ಇದು ನಮ್ದು ಬಹಳ ಕಡಿಮೆ. ಇವನ್ ಇದ್ರ 10 ಪಟ್ಟಿದ್ರು ನಾವು ಮಾರ್ಕೆಟಿಂಗ್ ಮಾಡಬಹುದು, 10 ಪಟ್ಟಿದ್ರು ನಾವು ಸ್ವತಃ ಮಾರ್ಕೆಟಿಂಗ್ ಮಾಡಬಹುದು. ಆ ಕಾನ್ಫಿಡೆನ್ಸ್ ನಮ್ಗೆ ಜನರೇಟ್ ಆಗಬೇಕು. ಹೇಗೆ ಮಾಡೋದು? ಈಗ ನಾನು ಇರೋದು ಗೋಟೆಗಾಳಿ ಗ್ರಾಮ, ಇಲ್ಲಿಂದ 12 ಕಿಲೋಮೀಟರ್ ನಲ್ಲಿ ಕೈಗಾ ಜನವಸತಿ ಇದೆ. ಇಲ್ಲಿ ಸಾಧಾರಣ ಒಂದು 2-2.5 ಸಾವಿರ ಕುಟುಂಬಗಳಿದ್ದಾವೆ, ಮನೆಗಳ ಕುಟುಂಬಗಳಿದ್ದಾವೆ. ಅಂದ್ರೆ ಸಾಧಾರಣ 5,000 ಜನರು ಅಲ್ಲಿರ್ತಾರೆ. 5,000 ಜನರಿಗೆ ಅದ್ರಲ್ಲಿ ನಾವು 10% ಜನ ಹಿಡಿದ್ರು ನಮಗೆ 50 ಜನ ಸಿಕ್ಕಿದ್ರೆ ಒಂದು 10 ಎಕರೆ ಜಮೀನಲ್ಲಿ ಬೆಳೆದಂತ ತರಕಾರಿ ನಾವು ಅಲ್ಲಿ ಅವರಿಗೆ ತರಕಾರಿ ಆಗಲಿ ಇದನ್ನಾಗಲಿ ನಾವು ಕೊಡಬಹುದು. ಕೈಗಾದಲ್ಲಿ ಈ ಒಂದು ಇದ್ರ ಪೂರಕವಾಗಿ ನಾವು ಡೈರಿ ಮಾಡಬೇಕು. ಡೈರಿ ಅಂತ ದನಗಳನ್ನು ಸಾಕಬೇಕು. ಯಾಕಂತ ಹೇಳಿದ್ರೆ ಕೈಗಾದ ಕಾಲೋನಿ ಆಗಲಿ ಕದ್ರಾ ಕಾಲೋನಿಯಲ್ಲಿ ಇವತ್ತಿನ ದಿವಸ ಸಾಧಾರಣ 1,200 ಲೀಟರ್ ಹಾಲು ಧಾರವಾಡದಿಂದ ಬರುತ್ತೆ. ಧಾರವಾಡದಿಂದ ಬಂದು ಆ ರೇಟ್ನಲ್ಲಿ ಕೊಡುವಾಗ ಇಲ್ಲಿ ಜನರಿಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಜನರು ಮನಸ್ಸು ಮಾಡಬೇಕು. ಅದ್ರೊಳಗೆ ಅನಾನಸ್ ಹಾಕಿರಿ ಮತ್ತೆ. ಹೌದು, ಯಾಕೆ ಅದೇ ಅನಾನಸ್ ಅಂದ್ರೆ ಈ ವರ್ಷಕ್ಕೊಂದ್ಸಲ ಬೆಳೆ ಬರುತ್ತೆ. ಅನಾನಸ್ ಬೇಗ ಬಂದಿದ್ರಿಂದ ನಾವು ಏನ್ ವರ್ಷದಲ್ಲಿ ಖರ್ಚು ಮಾಡ್ತೀವಿ ಆ ಖರ್ಚು ಅದರಲ್ಲೇ ಮುಟ್ಟುತ್ತೆ. ನಾವೇನು ಈ ಕೂಲಿ ಇಡಬಹುದು ಅಥವಾ ಬೇರೆ ಏನಾದ್ರೂ ಖರ್ಚು ಮಾಡಿರ್ಬೋದು, ಅದು ಅದರಲ್ಲಿ ನಿಭಾಯಿಸಲಿಕ್ಕೆ ಅನುಕೂಲ ಆಗುತ್ತೆ. ಎಷ್ಟೋ ಜನ ಅಂತಾರೆ ಒಳಗ್ ಮಧ್ಯೆ ಅಡ್ಡಾಡ್ಲಿಕ್ಕೆ ಆಗಲ್ಲ, ಕಸ ತೆಗಿಯಕಾಗಲ್ಲ, ಕಳೆ ತೆಗಿಯಕಾಗಲ್ಲ, ನೀರ್ ಬಿಡಕ್ ತೊಂದ್ರೆ ಅಂತಾರೆ. ಹಂಗೇನಾಗಿಲ್ಲ. ಇಲ್ಲ, ನಾವು ಡಿಪ್ ಇರಿಗೇಷನ್ ಮಾಡಿದ್ವಿ, ಅಂದ್ರೆ ಸ್ಪ್ರಿಂಕ್ಲರ್ ಹಚ್ಚಿದ್ವಿ, ಹಾಗೆ ನೀರ್ ಹಾಕ್ಲಿ ನಡು ಹೋಗೋ ಅವಶ್ಯಕತೆ ಬರಲಿಲ್ಲ. ಕಳೆ ತೆಗಿಬೇಕಾದ್ರೆ ಸ್ವಲ್ಪ ಅನಾನುಕೂಲತೆ ಇದೆ. ಆದ್ರೆ ಅದ ಪ್ರತಿಯೊಂದಕ್ಕೂ ನಾವು ಅನಾನುಕೂಲತೆ ಇಲ್ಲದೇನೆ ನಾವು ಕೃಷಿ ಮಾಡಬೇಕಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದಕ್ಕೂ ಏನಾದ್ರೂ ಅನಾನುಕೂಲತೆ ಇದ್ದೇ ಇದೆ. ಅದನ್ನ ಓವರ್ಕಮ್ ಮಾಡಿ ಅದನ್ನ ಮೀರಿ ನಾವು ಹೋದ್ರೆ ಮಾತ್ರ ಏನಾದ್ರು ಸಾಧಿಸ್ಲಿಕ್ಕೆ ಆಗ್ತದೆ. ಮತ್ತೆ ಈಗ ಯಾರು ದೇಶೀಯ ಆಕಳನ್ನು ಸಾಕಿ ಅದನ್ನ ನಿರ್ವಹಣೆ ಮಾಡ್ತಾರೋ ಅದರ ಹಾಲಿನ ಉತ್ಪನ್ನ ಇಲ್ಲದೆ ಇರಬಹುದು. ಅದಕ್ಕೆ ಇವತ್ತಿನ ದಿವಸ ಗೋ ಅರ್ಕ ಅದನ್ನ ಮಾಡುವಂತ ನಾನು ಜನರು ರೈತರಿ ನಾನು ಅದನ್ನ ತಿಳಿ ಹೇಳಲಿಕ್ಕೆ ನಾನು ಶಕ್ಯನಿದ್ದೇನೆ. ಗೋ ಅರ್ಕ ಮಾಡಬಹುದು, ಫಿನೈಲ್ ಮಾಡಬಹುದು, ಧೂಪ್ ಬತ್ತಿ ಮಾಡಬಹುದು, ಗೋ ಸೆಗಣಿಯಿಂದ ನೋವಿನ ಎಣ್ಣೆ ಮಾಡಬಹುದು. ಒಂದು 7-8 ರೀತಿಯ ಪ್ರಾಡಕ್ಟ್ ಅನ್ನ ದೇಶೀಯ ಆಕಳ ಮೂತ್ರ ಮತ್ತು ಸೆಗಣಿಯಿಂದ ಮಾಡಬಹುದು. ಅದನ್ನ ನಾನು ರೈತರು ಯಾರಾದ್ರೂ ಮಾಡ್ಲಿಕ್ಕೆ ಇಷ್ಟಪಟ್ರೆ ನಾನು ಅವರಿಗೆ ಟ್ರೈನಿಂಗ್ ಕೊಡ್ಲಿಕ್ಕೂ ಶಕ್ಯ ಇದೆ. ಯಾಕಂದ್ರೆ ಇಲ್ಲಿ ನಾನು ಅದನ್ನ ಬೇರೆಯವರಿಗೆ ಕೂಡ ಕೊಡಿಸಿದ್ದೇನೆ. ವಿಭೂತಿನೂ ಮಾಡ್ತಾರೆ. ವಿಭೂತಿ ಮಾಡ್ತಾರೆ, ಈ ಪಾತ್ರೆ ಕ್ಲೀನ್ ಮಾಡುವಂತ ಪೌಡರ್ ಮಾಡ್ತಾರೆ, ದಂತ ಮಂಜನ ಮಾಡ್ತಾರೆ. ಇವೆಲ್ಲ ಪ್ರಾಡಕ್ಟ್ ನ ಮಾಡಬಹುದು ರೈತರು. ಅದರಿಂದ ಈ ಇವತ್ತು ದಿವಸ ಆಕಳ ಹಾಲು ಹಳ್ಳಿ ಕಡೆಗೆ 25 ರೂಪಾಯಿ ಲೀಟರ್ ಇರಬಹುದು. ಆದ್ರೆ ಅದನ್ನೇ ಅರ್ಕ ಮಾಡಿದರೆ ಲೀಟರ್ಗೆ 40-45 ರೂಪಾಯಿ ಅರ್ಕ ಮಾಡಿದರೆ ಒಂದು ಆಕಳು ದಿನಕ್ಕೆ 3-4 ಲೀಟರ್ ಮೂತ್ರ ಕೊಡುತ್ತೆ. ಅದು 50% ಅಂದ್ರೆ 2 ಲೀಟರ್ ಇದು ಮಾಡಿದ್ರು 60-70 ರೂಪಾಯಿ ಮೂತ್ರದಿಂದ ಅರ್ಕ ಮಾಡಿ ಮಾಡಬಹುದು. ಆದ್ರೆ ರೈತರು ಸ್ವತಃ ಮಾಡುವಂತ ಒಂದು ಪ್ರವೃತ್ತಿ ಇರಬೇಕು. ಅದ್ರ ಈ ವೇಸ್ಟ್ ಈ ಮೂತ್ರ ಇದೆ ಅದರಿಂದ ಫಿನೈಲ್ ಮಾಡಬಹುದು. ಇವತ್ತಿನ ದಿವಸ ಈ ಗೋಮೂತ್ರದ ಫಿನೈಲ್ ಬಹಳ ಒಳ್ಳೆ ಡಿಮಾಂಡ್ ಇದೆ. ಯಾಕಂದ್ರೆ ಇದರಲ್ಲಿ ಆಸ್ಪತ್ರೆಗಳಲ್ಲಿ ಅದನ್ನು ಈ ಫಿನೈಲ್ ಅನ್ನು ಯೂಸ್ ಮಾಡಿದ್ರೆ ರೋಗ ನಿರೋಧಕ ಶಕ್ತಿ ಆ ವಾತಾವರಣ ನಿರ್ಮಾಣ ಆಗುತ್ತೆ. ಈ ಕೆಮಿಕಲ್ ಫಿನೈಲ್ ನಿಂದ ವಾತಾವರಣದಲ್ಲಿ ರೋಗಕಾರಕವಾದ ಹಾನಿಕಾರಕವಾದ ಫ್ಯೂಮ್ಸ್ ಒಳಗಡೆ ಇರುತ್ತೆ. ಆದ್ರೆ ಈ ಗೋಮೂತ್ರದ ಫಿನೈಲ್ ನಿಂದ ಈ ಒಳಗಡೆ ರೋಗ ನಿವಾರಣಕ್ಕೆ ಶಕ್ತಿಯುಳ್ಳುವಂತ ವಾತಾವರಣ ಇರ್ತದೆ. ಮತ್ತೆ ಕಾಳು ಮೆಣಸು ಹಾಕಿರಲ್ಲ, ಕಾಳು ಮೆಣಸು ಎಲ್ಲರೂ ತೆಂಗು ಅಥವಾ ಅಡಿಕೆ ಇದಕ್ಕೆ ಹಬ್ಸು ಅಂತ ಮೆಣಸನ್ನ ಹಾಕ್ತಾರೆ. ನೀವು ಎತ್ತರವಾಗಿ ಬೆಳಿಲಾರದಂತ ಅದು ನಮ್ಮ ನೆಡದ ಮಟ್ಟಿಗೆ ಬೆಳೆಯುವಷ್ಟ ಬಳ್ಳಿಯನ್ನ ಹಾಕಿದ್ರಿ, ಅದು ಹೇಗೆ ಅನಿಸ್ತಾ ಇದೆ? ಇದು ಹೈಬ್ರಿಡ್. ಒಂದು ಪ್ರಾಯೋಗಿಕವಾಗಿ ನಾನು ಕುಮಟಾದ ಒಂದು ಹಳ್ಳಿಯಲ್ಲಿ ನೋಡಿದ್ದೆ. ಅವರಿಗೆ ರಾಷ್ಟ್ರ ಪುರಸ್ಕಾರ ಸಿಕ್ಕಿದಂತ ಜನರವರು, ಅವರು ಒಂದು 2 ಗುಂಟೆನಲ್ಲಿ ಸಾಧಾರಣ 200 ಕಿಲೋ ಕಾಳು ಮೆಣಸನ್ನು ಬೆಳೆಸುವಂತ ಒಂದು ಪ್ರಯೋಗ ಕೂಡ ಮಾಡಿದ್ದಾರೆ. ಅವನ್ನು ನೋಡಿಕೊಂಡು ನಾನು ಕೂಡ ಇಲ್ಲಿ ಯಾಕೆ ಮಾಡಬಾರ್ದು ಅಂತ ಕೆಲವು ಗಿಡ ತಂದು ಪ್ರಯೋಗ ಮಾಡ್ತಾ ಇದ್ದೇನೆ. ಮೊದಲನೇ ವರ್ಷಕ್ಕೆ ನೆಟ್ಟ ಗಿಡಕ್ಕೆ ಒಂದು ಬಳ್ಳಿಗೆ ನಾನು 50 ಗ್ರಾಮ್ ಕಾಳು ಮೆಣಸು ಆಗಿತ್ತು. ಅದು ಈ ವರ್ಷ ಮತ್ತೆ ನೋಡಬೇಕು ಯಾವ ರೀತಿ ಆಗುತ್ತಂತ. ಅನೇಕ ತರಕಾರಿ, ಬೆಂಡೆ, ಚೌಳಿ, ಬದನೆ, ಹರಿವೆ, ಪಾಲಕ್, ತೊಂಡೆ, ಬಸಳೆ ಇಂಥವೆಲ್ಲಾನು ಬೆಳೀತಾ ಇದ್ದಾರೆ. ಅಂದ್ರೆ ಇಲ್ಲಿ ವಾತಾವರಣದಲ್ಲಿ ಇವೆಲ್ಲ ಒಗ್ಗೊಂಡು ಬೆಳೀತಾವಲ್ಲ, ಈಗ ಈ ವಾತಾವರಣಕ್ಕೆ ಇವೆಲ್ಲ ಬೆಳೀತಾವೆ. ಆದ್ರೆ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ ಅಷ್ಟು ಚೆನ್ನಾಗಿ ನನ್ನ ಈ ಜಾಗದಲ್ಲಿ ಬೆಳಿಲಿಕ್ಕೆ ಆಗ್ಲಿಲ್ಲ. ನನಗೆ ಕೆಲವರು ಹೇಳಿದ್ರು ಇದು ಶೆಡ್ ನೆಟ್ ಇದು ನೆಟ್ ಹಾಕಿ ಬೆಳೆಸಿದ್ರೆ ಬೆಳೆಸಬಹುದು ಅಂತ. ಅದಕ್ಕೆ ಅಂದ್ರೆ ತುಂಬಾ ದುಬಾರಿ ಆಗ್ತದಂತ ಹೇಳ್ಕೊಂಡು ಅದನ್ನ ನಾನು ಬೆಳಕಕ್ಕೆ ಪ್ರಯತ್ನ ಮಾಡಲಿಲ್ಲ. ಖರ್ಚು ಬರುತ್ತೆ, ಬಂಡವಾಳ ಹಾಕ್ಬೇಕು. ಬಂಡವಾಳ ಹಾಕಿದ್ರೆ ಪರವಾಗಿಲ್ಲ, ಅದು ಬರ್ಬೇಕು, ಅಷ್ಟು ಉತ್ಪನ್ನ ಬರ್ಬೇಕು ಅಂದ್ರೆ ಮತ್ತೆ ಬಂಡವಾಳ ಹಾಕ್ಬಹುದು. ಮತ್ತೆ ಇದನ್ನ ಮಾರಾಟ ಹೆಂಗ್ ಮಾಡಿದ್ವಿ ತರಕಾರಿ ಅವನ್ನೆಲ್ಲ? ಅದನ್ನು ಕೂಡ ಇದೆ, ಸಾವಯವ ಕೃಷಿ ತರಕಾರಿ ಇದ್ದಿದ್ರಿಂದ ಕೆಲವು ನಮಗೆ ಫಿಕ್ಸ್ಡ್ ಕಸ್ಟಮರ್ ಇದ್ದಾರೆ, ಫಸ್ಟ್ ಜನ ಇದ್ದಾರೆ, ಅವರಾಗಿ ಇಲ್ಲಿ ಬಂದು ಬರ್ತಾರೆ ಅಥವಾ ನಾವು ಅಲ್ಲಿ ಹೋದವಾಗ ಕೊಡ್ತೀವಿ ಅವರಿಗೆ. ಡೋರ್ ಡೆಲಿವರಿ ಸಪ್ಲೈ ಕೂಡ ಮಾಡ್ತೀವಿ. ಕಾಳುಮೆಣಸನ್ನ, ಕಾಳುಮೆಣಸು ಸ್ವಲ್ಪ ಆಗಿತ್ತು, 50 ಗ್ರಾಮ್ ದೊಡ್ಡ ಇದೆಲ್ಲ ನಮಗೆ ಉಪಯೋಗಕ್ಕೆ ಸರಿ ಹೋಯ್ತು. ಅನೇಕ ಹಣ್ಣಿನ ಬೆಳೆಗಳನ್ನು ಕೂಡ ಬೆಳೆದಿದ್ರೆ ಅಂದ್ರೆ ಸ್ವಲ್ಪ ಸ್ವಲ್ಪ ಅಂದ್ರು ಅಂಜೂರ, ಆಮಟೆ, ಪೇರು, ಹಲಸು, ಮೋಸಂಬಿ, ಚಿಕ್ಕು, ವಾಟರ್ ಆಪಲ್ ಇನ್ನುವಂತವು ಒಂದು ಎರಡು ಗಿಡ ಅಷ್ಟೇ ಅಲ್ಲ. ವಾಟರ್ ಆಪಲ್ ಒಂದ್ ಎರಡು ಗಿಡ, ಈ ಪಪ್ಪಾಯಿ ಗಿಡ ಇವೆಲ್ಲ ಬೆಳೆದ್ರು ತುಂಬಾ ಲಾಭದಾಯಕವಾಗಿದೆ. ವಾಟರ್ ಆಪಲ್ ಎರಡೇ ಗಿಡ ಇದಾವೆ, ಸಾಧಾರಣ ಮಾರ್ಚ್ ನಿಂದ ಅದಕ್ಕೆ ಫಲ ಬರಲಿಕ್ಕೆ ಶುರು ಆಗುತ್ತೆ, ಇನ್ನುವರೆಗೂ ಫಲ ಬರ್ತಾ ಇದೆ. ಜೂನ್ ತಿಂಗಳು ಈಗಲೂ ಕೂಡ ಅದಕ್ಕೆ ಬರ್ತಾ ಇದೆ, ಫಲ ಬರ್ತಿದೆ. ಮತ್ತೆ ಇವತ್ತು ನಾವು ಇಲ್ಲೇ ಕೊಟ್ಟರು ಅದಕ್ಕೆ ಒಳ್ಳೆ ಬೆಲೆ ಕೂಡ ಇದೆ, ಒಳ್ಳೆ ಬೆಲೆ. ಒಂದೊಂದು ಗಿಡಕ್ಕೆ ಏನಿಲ್ಲ ಅಂದ್ರೆ 400-500 ರೂಪಾಯಿ ಆಗುವಷ್ಟು ಹಣ್ಣು ನಾವು ಕೊಟ್ಟಿದ್ವಿ. ಪಪ್ಪಾಯಿ ಗಿಡ ಕನಿಷ್ಠ ಒಂದು 200-250 ಹಣ್ಣು ಪಪ್ಪಾಯಿ ಗಿಡಕ್ಕೆ ಹಿಡಿದಿತ್ತು, ಅಷ್ಟು ಧಾರಾಳವಾಗಿ ಬೆಳೆದಿತ್ತು. ಹಾಗಾಗಿ ಅವುಗಳನ್ನು ಕೂಡ ಇಲ್ಲಿ ಬೆಳೀತ ಇಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿದೆ, ಬರ್ತಾರೆ ತೋರ್ತಾರೆ. ಹೌದು, ಇಲ್ಲಿ ಯಾವ್ಯಾವ ಈ ಸಾವಯವ ಕೃಷಿ ಸಲುವಾಗಿ ಯಾರಿಗೆ ಬಹಳ ಆಸಕ್ತಿ ಇದೆಯೋ ಅವರೆಲ್ಲ ಇಲ್ಲಿ ಮನೆಗೆ ಬಂದು ತಗೊಂಡು ಹೋಗ್ತಾರೆ, ಇಲ್ಲಿ ನಾವು ಅವ್ರು ಕೇಳಿದವ ನಾವು ಹೋಗಿ ಕೊಡ್ತೀವಿ. ಮಾವು ಕೂಡ ಕಸಿ ಕಟ್ಟಿದಂತ ಮಾವನ್ನು ಹಾಕಿರಿ, ಅದು ಅನುಕೂಲ ಆಗಿದೆಯಾ? ಇಲ್ಲ, ಅದು ಈಗ ಜಸ್ಟ್ 2 ವರ್ಷ ಆಗಿದೆ ಅಷ್ಟೇ. ನಾವು 2014 ಏಪ್ರಿಲ್ನಲ್ಲಿ ರಿಟೈರ್ ಆದ್ವಿ, ಆ ಮಳೆಗಾಲದ ನಂತರ ಒಂದೊಂದೇ ಶುರು ಮಾಡಿದ್ವಿ. ಈಗ ಕೇವಲ 2 ವರ್ಷ ಕಸಿ ಕಟ್ಟಿದ ಗಿಡಗಳೆಲ್ಲ ಹಲ್ಸ್ ಆಗಲಿ, ಚಿಕ್ಕು ಆಗಲಿ, ಇಲ್ವೇ ಮೋಸಂಬಿ ಆಗಲಿ, ಇವನ್ನೆಲ್ಲ 2 ವರ್ಷದ ಗಿಡಗಳವು. ಕನಿಷ್ಠ ಒಂದು 4-5 ವರ್ಷ ಆಗಬೇಕು ಗಿಡಕ್ಕೆ, ಆ ನಂತರ ಅದಕ್ಕೆ ಫಲ ಕೊಡಬಹುದಂತ. ಈಗ ಅನಾನಸ್ ಹಾಕಿರಲ್ಲ, ಅದನ್ನ ಕುಳೆ ಬೆಳೆ ಬಿಡ್ತಿರೋ ಅಥವಾ ಒಂದ್ ಬೆಳೆ ತೆಗೆದು ಹಾಕ್ತಿರೋ ಹೇಗೆ? ಇಲ್ಲ, ಅನಾನಸ್ ಕನಿಷ್ಠ 3 ಬೆಳೆ ತೆಗಿಬೇಕು. ಒಂದ್ಸಲ ಬೆಳೆ ಬಂದ ಹಣ್ಣು ತೆಗೆದ ನಂತರ ಅದಕ್ಕೆ ಮತ್ತೊಂದು 2-3 ಕೊಂಬು ಬರ್ತವೆ. ಒಂದು ಒಳ್ಳೆ ಇರುವಂತ ಪುಷ್ಟವಾಗಿರುವಂತ ಕೊಂಬನ್ ಬಿಟ್ಟು ಬಾಕಿದೆಲ್ಲ ತೆಗಿಬೇಕು. ಆ ಪುಷ್ಟವಾಗಿರುವಂತ ಕೊಂಬಿಗೆ ಮತ್ ಪುನಃ ನಾವು ಮೊದಲನೇ ಸಲ ಯಾವ ರೀತಿ ಬೆಳೆ ತೆಗೆದಿದ್ವೋ ಅದೇ ರೀತಿ ಬೆಳೆ ಬರುತ್ತೆ. ಈಗ ಅದಕ್ಕೆ ಮತ್ ಪುನಃ ಯಾವುದೇ ರೀತಿ ಗೊಬ್ಬರ ಅಥವಾ ಏನು ಕೇವಲ ಗೊಬ್ಬರ ಅಷ್ಟೇ ಕೊಡಬೇಕು ಹೊರತು ಮತ್ತೆ ಬೇರೆ ಯಾವ್ದು ಅದಕ್ಕೆ ಕೆಲಸ ಇರೋದಿಲ್ಲ. ಮತ್ತೆ ಇದ್ರ ಜೊತೆಗೆ ಅನೇಕ ಹಣ್ಣಿನ ಬೆಳೆಗಳನ್ನ, ಅದ್ರ ನಿಂಬೆ ಇರಬಹುದು ಅಂತವೆಲ್ಲ, ಅವು ಕೂಡ ಒಂದೊಂದು ಅಥವಾ ಹೇಗೆ? ನಿಂಬೆ ಗಿಡ ನಮ್ಮತ್ರ 3 ಗಿಡಗಳಿದಾವೆ, ಅದು ಒಂದೇ ವರ್ಷ ಆಯ್ತು. ಒಂದೇ ವರ್ಷದಲ್ಲಿ ಒಂದು ಲಿಂಬೆ ಗಿಡಕ್ಕೆ ನಾನು ಸಾಧಾರಣ 40-50 ಲಿಂಬೆಕಾಯಿ ತೆಗೆದಿದ್ದೇನೆ. ಈ ರೀತಿ ಮತ್ ಮುಂದಿನ ವರ್ಷ ಅದಕ್ಕೆ ನಾವು ಯಾವ ರೀತಿ ಗೊಬ್ಬರ ಕೊಟ್ಟು ಅಥವಾ ಅದಕ್ಕೆ ನಾವು ದೇಖರೇಖ ಮಾಡ್ತೀವೋ ಅದ್ರ ಮೇಲೆ ಫಲ ಬರುತ್ತೆ. ಕಬ್ಬು ಕನಿಷ್ಠ ಅಂದ್ರೆ 1-2 ಗುಂಟೆ ಜಾಗದಲ್ಲಿ ಬೆಳೀತಿದ್ವಿ. 10,000 ರೂಪಾಯಿ ನಾವು ಈ ವರ್ಷ ಮಾಡಿದ್ವಿ, ಅದು ಈ ವರ್ಷ ಸ್ವಲ್ಪ ಜಾಸ್ತಿ ಮಾಡಿದ್ವಿ. 14-15,000 ರೂಪಾಯಿ ಉತ್ಪನ್ನ ಅಪೇಕ್ಷೆ ಇಟ್ಕೊಂಡಿದ್ವಿ. ಅದನ್ನ ಹೇಗೆ ಮಾರಾಟ ಮಾಡೋದು? ಕಬ್ಬನ್ ನೇರವಾಗಿ ಇಲ್ಲ, ಕಬ್ಬನ್ ಅಂತ ನಮ್ಗೆ ವರ್ಷಕ್ಕೆ ಒಂದೇ ಸಲ ನಾವು ತೆಗಿತೀವಿ. ಇಲ್ಲಿ ತುಳಸಿ ಹಬ್ಬಕ್ಕೆ ಬಹಳ ಒಳ್ಳೆ ಬೇಡಿಕೆ ಇದೆ. ತುಳಸಿ ಹಬ್ಬದ ದಿವಸ ಒಂದ್ಸಲ ಕಟಾವು ಮಾಡಿದ್ರೆ ಜನನೇ ಬಂದು ತಗೊಂಡು ಹೋಗ್ತಾರೆ, ಪೂಜೆ ಸಲುವಾಗಿ ಹೋಯ್ತಾರೆ. ಮತ್ತೆ ಅವಾಗ ಸ್ವಲ್ಪ ರೇಟ್ ಕೂಡ ಒಳ್ಳೆ ಸಿಗುತ್ತೆ. ಅಂಜೂರ ಇನ್ನು ಈಗ ಗಿಡ ಮಾತ್ರ ಬಂದಿದೆ, ಅದು ಬೆಳೆ ಬರ್ಲಿಕ್ಕೆ ಮತ್ತೊಂದು 2 ವರ್ಷ ಅಥವಾ 3 ವರ್ಷ ಹೋಗ್ಬಹುದು. ಅನಾನಸ್ ಅನ್ನ 5 ಗುಂಟೆ ಒಳಗೆ ಹಾಕಿರಿ, ಮತ್ತೆ ಬಾಳೆ ಮಧ್ಯೆ ಕೂಡ ಹಾಕಿದಿರಿ, ಇದೇ ಮುಂದುವರಿಸಬೇಕು ಅಥವಾ ಇದು ಯಾಕೆ ಇದನ್ನೇ ಬೆಳೆಯುದು ಮತ್ತೆ? ಇಲ್ಲ, ಇದನ್ನ 3 ವರ್ಷ ನಂತರ ಇದನ್ನ ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ಬೇರೆ ಯಾವ್ದಾದ್ರು ಅದನ್ನ ವಿಚಾರ ಮಾಡಬೇಕು. ಇದನ್ನೇ ನಾನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗುದು. 3 ಬೆಳೆ ಆದ ನಂತರ ಅದಕ್ಕೆ ಮತ್ತೆ ಅನಾನಸ್ ಒಳ್ಳೆ ಫಲ ಬರುದಿಲ್ಲ. ಇವನ್ ಬಾಳೆ ಗಿಡದ ನಡುವೆ ನಾನು ಅದು ಹಾಕಿದ ಸ್ವಲ್ಪ ತಪ್ಪಂತ ಅನ್ಸುತ್ತೆ, ಯಾಕಂತ ಹೇಳಿದ್ರೆ ಫಲ ಅಷ್ಟು ಒಳ್ಳೆ ಫಲ ಬಂದಿಲ್ಲ. ನಾವು ಹೊರಗಡೆ ವಾತಾವರಣ ಯಾವ ರೀತಿ ಹಾಕಿದ್ವೋ ಆ ರೀತಿ ಫಲ ಅಲ್ಲಿ ನಡು ಹಾಕಿದ್ದಕ್ಕೆ ಬಂದಿಲ್ಲ. ಪಾಲಕ್ ಬಹಳ ಚಂದ ಬರುತ್ತೆ, ಸಮೃದ್ಧವಾಗಿ ಬೆಳಿಬಹುದು, ಇಲ್ಲಿ ವಾತಾವರಣಕ್ಕೆ ಹೋಗುತ್ತೆ ಅಂತ ಹೇಳಿದ್ರಿ, ಸ್ವಲ್ಪ ಹಾಕಿರಿ. ಯಾಕಂತ ಹೇಳಿದ್ರೆ ನಾವು ತುಂಬಾ ಜಾಸ್ತಿ ಮಾಡ್ಕೊಂಡು ಮತ್ತೆ ಬಹಳಷ್ಟು ಜನರಿಗೆ ಸಂಪರ್ಕ ಮಾಡೋಕ್ಕಿಂತ ನಮ್ಗಿರುವಂತ ಕಸ್ಟಮರ್ಸ್ ಏನಿದೆಲ್ಲ ಅವ್ರ ಬೇಡಿಕೆ ಪೂರೈಸಿ ಸಾಕು ಅನ್ನುವಂತ ದೃಷ್ಟಿಯಿಂದ ನಾವು ಸ್ವಲ್ಪನೇ ಹಾಕಿದ್ವಿ. ಬೇರೆ ನಮ್ಗಂದ್ರೆ ನನ್ನ ಹತ್ರ ಮತ್ತೆ ಜಾಸ್ತಿ ಜನ ಸಂಪರ್ಕ ಮಾಡಲಿಕ್ಕೆ ಶಕ್ಯ ಆಗಲಿಲ್ಲ, ಅದನ್ನ ನಾನು ಅದ್ ಮಾಡಿದ್ದೇನೆ. ಮತ್ತೆ ಜಾಸ್ತಿ ಬೆಳೆದಿದ್ರೆ ನಾವು ಡೈರೆಕ್ಟ್ಲಿ ಮಾರ್ಕೆಟ್ ಬಹಳ ಒಳ್ಳೆ ತರದಿಂದ ಮಾರ್ಕೆಟಿಂಗ್ ಮಾಡಬಹುದು. ಯಾಕಂತ ಹೇಳಿದ್ರೆ ಈ ಪಾಲಕ್ ಸ್ವಲ್ಪ ಸಾಫ್ಟ್ ಪಲ್ಲೆ, ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆದಷ್ಟು ಅದು ವೇಸ್ಟ್ ಜಾಸ್ತಿ ಆಗುತ್ತೆ. ಅದನ್ನೇ ನಾವು ಇಲ್ಲಿ ಬೆಳೆದು ನಮ್ಮ ಕೈಗಾ ಕೊಲೆನಲ್ಲಿ ಮಾರ್ಕೆಟಿಂಗ್ ಮಾಡಿದ್ರೆ ಪಾಲಕ್ ಒಳ್ಳೆ ಕ್ವಾಲಿಟಿ ಇರುತ್ತೆ. ಜನರು ಕೂಡ ಅದಕ್ಕೆ ಒಂದ್ಸಲ ತಕೊಂಡು ಮತ್ತೆ ನೀವು ಮತ್ತೆ ಕೇಳೋ ಅವಶ್ಯಕತೆ ಇಲ್ಲ, ಅವರಾಗಿ ಇದೆಯಾ ಅಂತ ಕೇಳ್ಕೊಂಡ್ ಬರ್ತಾರೆ. ಮತ್ತೆ ಎರೆ ಹುಳುವಿನ ತೊಟ್ಟಿ ಅಥವಾ ಸಾವಯವ ತೊಟ್ಟಿ, ಸಾವಯವ ಗೊಬ್ಬರದ ತೊಟ್ಟಿ ಮಾಡಿದರೆ ಈ ಸಾವಯವ ಗೊಬ್ಬರ ತೊಟ್ಟಿ ಮಾಡಿದ ಉದ್ದೇಶ ಏನು, ಯಾಕೆ ಮಾಡಿದ್ದು? ನಮ್ಗೆ ಈ ಬೆಳೆಗಳನ್ನ ನಾವು ತರಕಾರಿ ಆಗಲಿ ನಮ್ಮ ಹಣ್ಣಿನ ಗಿಡಗಳನ್ನಾಗಲಿ ಬಾಳೆ ಗಿಡ ಆಗಲಿ ಇದಕ್ಕೆ ನಾವು ಸಾವಯವ ಗೊಬ್ಬರನೇ ಹಾಕ್ಬೇಕಂತ ನಂದು ಒಂದು ಉದ್ದೇಶ. ಆ ದೃಷ್ಟಿಯಿಂದ ಸಾವಯವ ಗೊಬ್ಬರ ತೊಟ್ಟಿ ಅಂತ ಹೇಳಿದ್ರೆ ಈ ಒಣಗಿದ ತರಗೆಲೆ ಅದ್ರ ಮೇಲೆ ಒಂದು 6 ಇಂಚು ಹಸಿ ಗೊಬ್ಬರ ಶಗಣಿ ಗೊಬ್ಬರ ಈ ರೀತಿ ಲೇಯರ್ ಲೇಯರ್ ಆಗಿ ಹಂತ ಹಂತವಾಗಿ ಮಾಡಿ ಈ ಮಳೆಗಾಲದಲ್ಲಿ ಅದನ್ನ ಮುಚ್ಚಿ ಒಂದು 4 ತಿಂಗಳು ಇಟ್ಬಿಟ್ರೆ ನಮ್ಗೆ ಒಳ್ಳೆ ಪುಡಿ ಗೊಬ್ಬರ ಸಿಗುತ್ತೆ. ಈ ಪುಡಿ ಗೊಬ್ಬರ ಮತ್ತೆ ಗಿಡಗಳೇ ಹಾಕಿದ್ರಿಂದ ಅಲ್ಲಿ ಜೀವಾಣುಗಳು ಉತ್ಪನ್ನ ಆಗುವಂತ ಒಂದು ಶಕ್ತಿ ಜಮೀನಿಗೆ ಆಗುತ್ತೆ. ನಾವು ಇಲ್ಲೇ ನೋಡಿದ್ವಿ ನಮ್ಮ ಪಕ್ಕದಲ್ಲಿ ಜಮೀನಲ್ಲಿ ಈಗ ಏನು ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಅದೇ ನಮ್ಮ ಇದರಲ್ಲಿ ಒಂದು ಮಳೆ ಬಿದ್ದರೆ ಸಾಕು ಪ್ರತಿಯೊಂದು ಹುಲ್ಸಾಗಿ ಬೆಳೆಯುತ್ತೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಜಮೀನಿನಲ್ಲಿ ನಾವು ಜೀವಾಣುಗಳನ್ನ ವೃದ್ಧಿ ಮಾಡಿದ್ವಿ. ಒಂದು 2 ವರ್ಷದಿಂದ ಈ ಸಾವಯವ ಗೊಬ್ಬರ ಹಾಕಿ ತರೆಗೆಲೆ ಹಾಕಿ ಈಗ ಪ್ರತಿಯೊಂದು ಕಡೆ ನಾನು ಮತ್ತೆ ಸ್ವಲ್ಪ ದಿವಸ ತರೆಗೆಲೆಗಳನ್ನು ಹಾಕಿ ಮುಚ್ಚಿ ಬಿಡ್ತೇನೆ. ಬಾಳೆ ಗಿಡಕ್ಕಾಗಲಿ ಅಡಿಕೆ ಗಿಡದ ಪಕ್ಕದಲ್ಲಾಗಲಿ ತರೆಗೆಲೆ ಮುಚ್ಚಿಬಿಟ್ರೆ ಬೆಳೆಯುವುದಿಲ್ಲ, ಬೇರೆ ಬೇರೆ ಕಸ ಬೆಳೆಯೋದಿಲ್ಲ, ಅದಲ್ಲೇ ಸಾಯುತ್ತೆ. ಮತ್ತೆ ಜಮೀನಿನಲ್ಲಿ ಜೀವಾಣುಗಳು ವೃದ್ಧಿ ಆಗ್ತವೆ, ಎರೆಹುಳುಗಳು ಬೆಳೀತವೆ, ಹಾಗಾಗಿ ಜಮೀನಿನಲ್ಲಿ ಶಕ್ತಿ ಹೆಚ್ಚಾಗ್ತದೆ, ತೇವಾಂಶ ಕೂಡ ಆರಲ್ಲ. ಹಾಗಾಗಿ ತೇವಾಂಶವನ್ನು ನಿರ್ವಹಣೆ ಮಾಡಬೇಕಾಯ್ತು ಅಂದ್ರೆ ಹೆಚ್ಚು ನೀರನ್ನು ಕೊಡಬಾರ್ದು, ಕಡಿಮೆ ನೀರನ್ನು ಕೊಡಬಾರ್ದು. ಹೌದು, ಅದನ್ನ ತುಂತುರು ಹನಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ರೆ ಜಮೀನ್ ತಣ್ಣಗಿರುತ್ತೆ, ಜೀವಾಣು ಯಾವಾಗ್ಲೂ ಜೀವಂತವಾಗಿರ್ತದೆ. ಹಾಗಾಗಿ ಜಮೀನಿನಲ್ಲಿ ಜೀವಸತ್ವ ಏನಿದೆ ಬೆಳೆಯುತ್ತೆ. ನೀವು ಈ ಎಲ್ಲ ಭೂಮಿಯ ಅನುಭವದೊಳಗೆ ಇಷ್ಟೇ ಭೂಮಿಯೊಳಗೆ ನಾವು ಸಮೃದ್ಧವಾಗಿ ಅಂದ್ರೆ ಸಮೃದ್ಧ ಅಂದ್ರೆ ದೊಡ್ಡ ಶ್ರೀಮಂತರ ಅಂತಲ್ಲ, ಸುಖವಾಗಿ ಬದುಕಬಹುದಾ ಅಂತ ನನ್ನ ಅನುಭವದ ಪ್ರಕಾರ, ನಾನು ಮಾಡಿದ ಇದರ ಪ್ರಕಾರ ಇಷ್ಟು ಸ್ವಲ್ಪ ಕಡಿಮೆ ಆಗ್ತದೆ. ಅಟ್ಲಿ 1-1.5 ಎಕರೆ ಜಮೀನಿದ್ರೆ ಒಂದು ಕುಟುಂಬ ಅಂದ್ರೆ ಗಂಡ ಹೆಂಡತಿ ಒಂದ್ 2 ಜನ ಮಕ್ಕಳಿದ್ರೆ ಒಂದ್ 2 ದನಗಳನ್ನು ಸಾಕಬೇಕು. ಆ ರೀತಿ ಮಾಡಿದ್ರೆ ಅವರ ದಿನನಿತ್ಯ ನಿರ್ವಹಣೆ ಏನು ಖರ್ಚು ಬೇಕೋ ಅದನ್ನೆಲ್ಲ ಮೀಗಿಸಿ ವರ್ಷಕ್ಕೆ ಕನಿಷ್ಠ 40-50 ಸಾವಿರ ರೂಪಾಯಿ ಠೇವಣಿ ಇಡಬಹುದು. ಅಷ್ಟು ಅನುಕೂಲ ಆಗುವಂತ ಆಗ್ತದೆ ಅನ್ನೋಂತ ಭರವಸೆ ನನಗಿದೆ. ಆಹಾರಕ್ಕಾಗಿ ನೀವು ಯಾವ ಬೆಳೆನು ಹಾಕಿಲ್ಲ? ಆಹಾರಕ್ಕಾಗಿ ಬೆಳೆ ಹಾಕುವಂತ ಪರಿಸ್ಥಿತಿ ನನ್ನಲ್ಲಿ ಇಲ್ಲ, ಯಾಕಂತೇಳಿ ಜಮೀನ್ ಬಹಳ ಕಡಿಮೆ ಇದೆ. ಕನಿಷ್ಠ ಮತ್ತೊಂದು 1/2 ಎಕರೆ ಆದರೂ ಜಮೀನ್ ಇದ್ರೆ ಅದಕ್ಕೆ ಆಹಾರಕ್ಕಾಗಿ ಭತ್ತನೋ ಅಥವಾ ದ್ವಿದಳ ಧಾನ್ಯನೋ ಬೆಳೆಸುವಂತ ಪ್ರಯತ್ನ ನಾನು ಮಾಡ್ತಿದ್ದೆ. ಒಳ್ಳೇದು ಪುರುಷೋತ್ತಮ್ ನಾಯಕ್ ಅವರೇ ಇಲ್ಲಿ ತನಕ ನಮ್ಮ ಜೊತೆಗಿದ್ದು. ಒಟ್ಟಾರೆ ತಾವು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿ ಬಂದು ಹಳ್ಳಿಯನ್ನು ಆಯ್ಕೆ ಮಾಡಿಕೊಂಡು ಒಂದು ಸ್ವಲ್ಪ ತೋಟವನ್ನು ಮಾಡಿ 4 ಜನಕ್ಕೆ ಮಾದರಿಯಾಗಿ ಏನೇನು ಮಾಡಿದ್ದೀನಿ, ಹೆಂಗೆ ಮಾಡ್ಬೋದು, ಹೇಗೆ ಸಂತೋಷದಿಂದ ಇರಬಹುದು ಕೃಷಿ ಮಾಡ್ತಾ ಅನ್ನೋ ನಿಟ್ಟಿನೊಳಗೆ, ಮತ್ತು ನಿಮ್ಮ ಇತಿಮಿತಿಯೊಳಗೂ ಕೂಡ ಹಿಂಗೆಲ್ಲನೂ ಮಾಡಿದರೆ ಅನುಕೂಲ ಆಗುತ್ತೆ ಅಂತೇಳಿ ಹೇಳಿದ್ರಿ. ನಿಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಮಾದರಿ ರೈತರಾದ ಪುರುಷೋತ್ತಮ್ ದಾಮೋದರ್ ನಾಯ್ಕ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು HP ರಾಮಡ್ಗಿ. ಇಲ್ಲಿಗೆ ನಮ್ಮ ಇಂದಿನ ಬೇಸಾಯರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳುಗರೆ, ನಾಳಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಯಲ್ಲಾಪುರದ ಕಣ್ಣಿಗೇರಿಯ ಅಣ್ಣಪ್ಪ ದುಗ್ಗಾ ನಾಯ್ಕ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ.

ಒಡ್ಡಿ ಅಣ ಬೇಕು ನಡುವೆ ಗಣ್ಣ ಕೇಳು ಪಟ್ಟಣಕ್ಕೆ ಮೆಟ್ಟ ಇಳಿ ಚೆನ್ನ ಕೋಣಿರ ಚೆನ್ನಕ್ಕೆ ಮುಡಿ ಕೇಳಾದೀಕ ಮಗಳೇ ನೀನ ಹಾದಿ ಕಂಬಗ ಹಾದಿ ಕಣ ಬೆಳ್ಳಿಲ್ಲೇ ಲಾದಿ ಕೋಡಪ್ಪ ನಾನ ಹಾದಿ ಕೊಡಪ್ಪ ನನಗೊಂಡ ನಲ್ಲ ಒಂದ ದೀಪಣಕ್ಕಿದ ಮುಂದೆ ಹೊರತೆ ಕೋದೆ ದೊಡ್ಡ ಕೋಣಿಲೆ ದೊಡ್ಡಕ್ಕೆ ಮುಡಿ ಕೇಲಾದಿ ಕಮಗಳೇ ನೀನ ಆದಿ ಕಮಗ ಆದಿ ಕಣ ಬೀಳಿಲ್ಲೇ ಲಾದಿ ಕೋಡಪ್ಪ ನಾನ ಆದಿ ಕೊಡಪ್ಪ ನನಗೊಂದ ನಲ್ಲ ಒಂದ ದೀಪಣಕ್ಕಿದ ಮುಂದೆ ಹೊರತೆ ಲೋಟದ ಮಗಳು ಮೆಟ್ಟೆ ಒಟ್ಟೆಯ ಸೋಸಿ ಮದ ಒಡೆ ಹೊಟ್ಟಿನ ಸೋಸಿ ಮದ ಒಡತಿಯಲ್ಲ ಕುಡಿಯಲ್ಲೇ ಊಟದ ಅಂದಿಗ ಮಗಳು ಪರ ಅಂದಿಗ ಮಗಳ ಪರಿಗಾಯಿ ತಂದೆ ಮನಸ್ಸಿನ ಮಾತಿಂತಿ ಬಿಡ ಮಾತಿಂದಿ ಬಿಡಬೇಡ ತಾಯವ ನಿಗಮ ತೊಡಸಿದ್ದರೋ ಪರ ಸಿದ್ದಿನ ಸಿರಿದರ ಮರಗಿಂದ ದಂಡೆ ಮಗಳು ಸಿದ್ಧಿ ಎಣ್ಣೆ ಆಗೆ ತೋಲೋ ಸಿದ್ಧ ಎಣ್ಣೆ ಆಕೆ ಒಳಗೇದೋ ಸಾಕೇದೋ ಇಲ್ಲೇ ನಿಮ್ಮೊಡನೆ ಕೊಳಗೀತೋ ನಂಟರೆ ಮಗನ ಕಂಡಂತೆ ಸರಿ ತವರು ಮನೆಗೆ ಬಂದ ಪತ್ನಿಗೆ ಮನೆಗೆ ಮರಳಿ ಬರುವಂತೆ ಗಂಡ ಬರೆಯುವ ಪ್ರೀತಿಯ ಓಲೆಯ ಕುರಿತು ಹಾಡುವ ಹಾಡು ತಾಕೋತ ಮಂಚಕೋ ಮೊಳಕೋತ ಮಾಳಕೋ ಸುಮಾರಿ ಬಾರಿ ಸುಮಾರೊಂದರೆ ಬರ್ತಾನೆ ತಮ್ಮಯ್ಯ ಮಡದಿ ಕೊಡ ಮನೆಗೆ ಸೋವೋ ನಂಬ ಮಡದಿ ಕೊಡ ಮನೆಗೆ ಸೋ ನಂಬ ನಮ್ಮ ತಮ್ಮ ಅತ್ತಿ ಕೊಡ ಮಗಳ ಕೊಳೋ ಗಂಬ ಅತ್ತಿ ಕೊಡ ಮಗಳ ಕೊಳಗಂಬ ನಮ್ಮ ತಮ್ಮ ಮಡದಿ ನಮ್ಮೂರೇ ಸುಬ ಮೊಡದಿ ನಮ್ಮರ ಸುಭನ ಒಂಬದ ಕೇಳೆ ಅಲ್ಲಿರವರ ನಿನ್ನ ಗ್ಯಾಣಿ ಹೊರೇ ಅಲ್ಲಿರವರ ನಿನ್ನ ಗ್ಯಾಣಿಯರ ಮೊಡದಿ ಕೇಳು ಇಂದೋಗಿ ನಾಳೆ ಬರೋವಾನೆ ತಾಕುತ ಮಂಚಕು ಮರದಕೋತ ಮಾಳಕು ಗರಗರ ನಾಲಿ ಬರೀ ಗರಗರ ನಾಲಿ ಬರದಾನೆ ತಮ್ಮನೆಯ ಮಡದಿ ಕುಡ ಮನೆಗೆ ಸೋವೋ ನಂಬ ಮಡದಿ ಕುಡ ಮನೆಗೆ ಸೋ ನಂಬ ನಮ್ಮ ತಮ್ಮ ಮಾವನ ಕುಡ ಮಗಳ ಕೊಳೋಗಂಬ ಮಾವನ ಕುಡ ಮಗಳ ಕೊಳಗಂಬ ನಮ್ಮ ತಮ್ಮ ಮಡದಿ ನಮ್ಮೂರೇ ಸುಬ ಮೊಡದಿ ನಮ್ಮರ ಸುಗುಣ ಮೊಡದಿ ಕೇಳೋ ಇಂದೋಗಿ ನಾಳೆ ಬರೋವಾನೆ ಇಂದೋಗಿ ನಾಳೆ ಬರುವನ ಮೊಡದಿ ಕೇಳೋ ಅಲ್ಲಿರವರ ನಿನ್ನ ಗ್ಯಾಣಿ ಆಡು ಕಂಗಳ ಸೂಡುವ ಸಮ್ಮೂಡಾಡುವರುಂಟ ಮರಿ ಅಲ್ಲೇ ಅಲ್ಲೇ ಕೂಡಾಡುವರು ಮನೆಯಲ್ಲ ನಮ್ಮನೆಗೆ ಬಾವಾದಿರುಂಟ ಮನೆ ಬಾವಾದಿರುಂಟ ತೆಲುಗು ನಮ್ಮನೆಗೆ ಅಕ್ಕಾದಿರುಂಟ ಕ್ಯಾಲ ಅಕ್ಕಾದಿರುಂಟ ಕೆಲಸಕ ನಮ್ಮನೆಗೆ ಅಕ್ಕದಿರುಂಟ ಸೋಲೋ ಕೂಡಾಡುವರು ನೆರೆಯಲ್ಲ ನಿಮ್ಮ ಎಣ್ಣೆಗೆ ಬಾವಾದಿರುಂಟೆ ತಿಳೋ ಬಾವಾದಿರುಂಟ ತಿಳೋ ನಿಮ್ಮ ಎಣ್ಣೆಗೆ ಲಕ್ಕಾದಿರುಂಟೋ ಕೆಲ ಅಕ್ಕಾದಿರುಂಟ ಕೆಲಸ ನಿಮ್ಮ ಎಣ್ಣೆಗೆ ಲತ್ತೆದಿರುಂಟೆ ಸೊಲೋ. ಭಟ್ಕಳದ